ಅಥವಾ ಬೇರೆ ಬೇರೆ ಕಾರಣದಿಂದ ನಾವು ಇವತ್ತಿನ ಕಲ್ಟಿವೇಷನ್ ಪ್ರಾಕ್ಟೀಸಸ್ನ ನಾವು ಅಳವಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಮಣ್ಣುಗಳು ಕೊಚ್ಚೋಗದಿದ್ದಂಗೆ ಮಾಡಬೇಕು. ಇದು ವಿಶೇಷವಾಗಿ ಒಣಭೂಮಿ ಪ್ರದೇಶಗಳಲ್ಲಿ ಎಲ್ಲಿ ನಾವು ಹೆಚ್ಚಿನ ಮಳೆ ಆಗೋದಿಲ್ವೋ, ಹೆಚ್ಚು ವೆಜಿಟೇಷನ್ ಇರೋದಿಲ್ವೋ ಅಂಥ ಜಾಗದೊಳಗೆ ಇದನ್ನು ಮಾಡಬೇಕಾಗತ್ತೆ. ಈ ಉದಾಹರಣೆಗೆ ಇಡಬೇಕು ಅಂತಂದರೆ ನೋಡಿ, ಮೇಲ್ಬಣ್ಣು ಹಾರಾಗಬಾರ್ದು, ಕೊಚ್ಚೋಗಬಾರ್ದು ಅಂತಂದರೆ ಇದರೊಳಗೆ ಬೇರೆ ಬೇರೆ ರೀತಿ ಪ್ರಾಕ್ಟೀಸಸ್ಗಳಿದ್ದಾವೆ. ಈಗ ಒಂದು ಉದಾಹರಣೆಗೆ ಮಾಗಿ ಉಳುಮೆ ಮಾಡೋದು ಅಂತ ಹೇಳ್ತೀವಿ, ಅಂದರೆ ಮಳೆ ನೀರು ಬಂದಾಗ ಇಂಕೊಳ್ಳಿಕ್ಕೆ ಅಥವಾ ನೀರು ಕೊಚ್ಚೋಗದಿದ್ದಂಗೆ ಮಣ್ಣು ಕೊಚ್ಚೋಗದಿದ್ದಂಗೆ ನೋಡ್ಕೊಳ್ಳೋದು ಅಂತೇಳಿ, ಇಡುಕರಿಗೆ ಅಡ್ಡಲಾಗಿ ಬೆಳೆಯನ್ನ ಬೆಳೆಯೋದು ಅಂತ. ಆವಾಗ ಮಣ್ಣು ಮಳೆಗಾಲದಲ್ಲಿ ಸಹ ನೀರು ಮೇಲ್ಮಣ್ಣು ಕೊಚ್ಚೋಗೋದಿಲ್ಲ ಅಂತೇಳಿ. ಮರ ಗಿಡಗಳನ್ನ ಬೆಳೆಸೋದು ಅವಾಗ ಗಟ್ಟಿಯಾಗಿ ಮಣ್ಣನ್ನ ಹಿಡ್ಕೊಳ್ಳುತ್ತೆ, ಬೆಳಕೊಂಡು ಹೋಲಿಕೆ ಕೊಡೋದಿಲ್ಲ ಅಂತ. ಇವತ್ತು ಇದನ್ನ ನಾವು ಸಾಕಷ್ಟು ಮರ ಗಿಡಗಳು ಇಲ್ಲದೇನೆ ಅರಣ್ಯ ನಾಶದಿಂದ ಆಗಿರುವಂತಹ ಹಾನಿಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಹೌದು. ಸೊ ಈ ಮೇಲ್ಮಣ್ಣು ಕೊಚ್ಚೋಗದಿದ್ದಂಗೆ ನಾವು ಮಾಡಬೇಕು ಅಂತಂದ್ರೆ ಇವೆಲ್ಲ ಕೆಲಸಗಳನ್ನ ಮಾಡಬೇಕು. ಬದು ಹಾಕಬೇಕಾಗತ್ತೆ. ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ನಾವೆಲ್ಲ ನೀವು ನೋಡಿರ್ಬೋದು ಅಥವಾ ನಮ್ಮ ರೈತರು ಬಹಳಷ್ಟು ಜನ ನೋಡಿರ್ತಾರೆ, ಮೊದಲೆಲ್ಲದನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಎಲ್ಲ ಕಡೆಗೂ ಬಂಡ್ ಹಾಕ್ಬಿಟ್ಟು ಬದು ಹಾಕ್ಬಿಟ್ಟು ಮಳೆ ನೀರನ್ನ ಮಣ್ಣು ತೊಳ್ಕೊಂಡು ಹೋಗದಿದ್ದಂಗೆ ಒಂದ್ ಕಡೆಗೆ ಹೋಗಿ ನಿಂತ್ಕೊಳ್ವಂಗೆ, ಒಂದ್ ವೇಳೆ ನಿಂತ್ಕೊಂಡು ಹೋಯ್ತು ಅಂದ್ರೂ ವಾಪಸ್ ತಂದು ತೋಟಕ್ಕೆ ಹಾಕ್ಬೋದು, ಹೊಲಕ್ಕೆ ಹಾಕ್ಬೋದು ಅಂತ. ಆ ರೀತಿ ಬದುಗಳನ್ನ ರಿಪೇರಿ ಮಾಡೋದಿರ್ಬೋದು, ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನ ಮಾಡೋದಿರ್ಬೋದು, ಇಂಥವೆಲ್ಲ ಆಕ್ಟಿವಿಟೀಸ್ ನಾವು ಫಾರ್ಮ್ ಪಾಂಡ್ ಉದಾಹರಣೆಗೆ ಕೃಷಿ ಹೊಂಡಗಳಂತ ಹೇಳ್ತೀವಿ. ಈಗ ಕೃಷಿ ಹೊಂಡಗಳನ್ನ ನಾವು ಮಾಡಿದಂತ ಸಂದರ್ಭದಲ್ಲಿ ಕೃಷಿ ಹೊಂಡಗಳಲ್ಲಿ ನೀರು ಏನು ಒಂದ್ ಎಕರೆದಳೋ ಎರಡು ಎಕರೆನೋ ಮೂರು ಎಕರೆನೋ ಐದು ಎಕರೆ ಹೊಲ ಇರುವಂತವ್ರು ಒಂದೆರಡು ಕೃಷಿ ಹೊಂಡ ಮಾಡ್ಕೊಂಡ್ರೆ ನೀರಿನ ಸಂಗ್ರಹನೂ ಆಗತ್ತೆ. ಏನಾದ್ರೂ ಬೈ ಚಾನ್ಸ್ ಮೇಲ್ ಮಣ್ಣು ಅಲ್ಲಿ ಹೋಗಿತ್ತು ಅಂದ್ರೆ ವಾಪಸ್ ತಕೊಂಡ್ಬಂದು ಹಾಕ್ಬೋದು. ಕೃಷಿ ಹೊಂಡಗಳಲ್ಲಿ ಇವತ್ತು ನಾವು ಏನು ರಬ್ಬರ್ ಶೀಟ್ಗಳನ್ನ ಹಾಕಿ ನೀರನ್ನ ಸಂಗ್ರಹಣೆ ಸಹ ಮಾಡ್ಕೋಬಹುದು. ಹೀಗೆ ಬೇರೆ ಬೇರೆ ರೀತಿಯ ಮಣ್ಣು ನೀರು ಇವುಗಳನ್ನ ಸಂರಕ್ಷಿಸುವಂತಹ ವಿಧಾನಗಳನ್ನ ನಾವು ಅಳವಡಿಸ್ಕೋಬಹುದು. ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ, ಅದನ್ನ ಬಳಕೆನೂ ಮಾಡಬೇಕು. ಬರೀ ಸಂರಕ್ಷಣೆ ಮಾಡೋದಲ್ಲ, ಈಗ ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹ ಆಗಿದೆ ಅಂತಂದ್ರೆ ಆ ನೀರನ್ನ ಬಳಸ್ಕೊಂಡು ಹನಿ ನೀರಾವರಿ ಪದ್ಧತಿಗಳನ್ನ ಬಳಸ್ಕೊಂಡು ಏನೋ ತರಕಾರಿ ಬೆಳಿಬಹುದು. ಕೃಷಿ ಹೊಂಡಗಳಲ್ಲಿ ನೀವು ಮೀನು ಸಾಕಣೆ ಮಾಡಬಹುದು. ಕೃಷಿ ಹೊಂಡಗಳನ್ನು ಉಪಯೋಗಿಸ್ಕೊಂಡು ಸಣ್ಣ ಸುಟ್ಟ ಜಾನುವಾರುಗಳಿಗೆ ಸ್ವಲ್ಪ ದಿವಸ ನೀವು ಸಾಕ್ಕೊಂಡು ಅದಕ್ಕೆ ನೀರನ್ನು ಕೊಡ್ಬೋದು. ಏನು ಆ ಸಂದರ್ಭಗಳಲ್ಲಿ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಅರಣ್ಯ ಮರಗಳನ್ನು ಬೆಳೆಯೋದ್ರಿಂದ ಅಥವಾ ಇದನ್ನು ಮಾಡೋದ್ರಿಂದ ನಿಮಗೆ ಮುಂದಿನ ದೇಶಗಳಲ್ಲಿ ಮಣ್ಣಿನ ಸಂಗ್ರಹಣೆ ಜೊತೆಗೆ ಬೇರೆ ಉತ್ಪನ್ನ ಬರುತ್ತೆ, ಮರದ ಉತ್ಪನ್ನಗಳು ಸಿಗ್ತವೆ, ನಿಮಗೆ ಲಾಭ ಆಗ್ತವೆ. ಹಣ್ಣಿನ ಮರಗಳನ್ನು ಬೆಳ್ಕೋಬಹುದು. ಇವೆಲ್ಲ ಬೆಳ್ಕೊಂಡು ನೀವು ಅದನ್ನ ಉಪಯೋಗಿಸ್ಕೊಳ್ಳುವಂತ ಒಂದು ವಿಧಾನಗಳನ್ನು ಆಡಿಸ್ಬೇಕು. ಅದಕ್ಕೇನೆ ನೈಸರ್ಗಿಕ ವಸ್ತುಗಳ ಉಳಿಕೆ ಮತ್ತು ನೈಸರ್ಗಿಕ ವಸ್ತುಗಳ ಬಳಕೆ, ಇದು ಎರಡರ ಕಡೆಗೂ ರೈತರು ನಮ್ಮ ಹೊಲಗಳಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನ ಒಟ್ಟಾಗಿ ಅಳವಡಿಸ್ಕೋಬೇಕು. ಯಾವುದೋ ಒಂದು ನಾನು ಕೃಷಿ ಹೊಂಡ ಮಾಡಿದ್ದೀನಿ ಅಂತಂದ್ರೆ ಸುಸ್ಥಿರ ಆಗಲ್ಲ. ಹೌದು. ಕೃಷಿ ಹೊಂಡದ ಜೊತೆಗೆ ಈ ರೀತಿ ಅದನ್ನ ಉಪಯೋಗಿಸುವಂತಹ ಚಟುವಟಿಕೆ ಮಾಡ್ಕೋಬೇಕು, ಬದು ಮಾಡಬೇಕು. ಮಣ್ಣನ್ನ ಏನು ಇಳುಕಲೆಗೆ ಅಡ್ಡಲಾಗಿ ಕಲ್ಟಿವೇಷನ್ ಮಾಡುವಂಥ ಪ್ರಾಕ್ಟೀಸ್ ಒಂದು ಐದಾರು ಪ್ರಾಕ್ಟೀಸಸ್ನಾದರೂ ನಾವು ಈ ನೈಸರ್ಗಿಕ ವಸ್ತುಗಳ ಉಳಿಕೆ ಮತ್ತು ಬಳಕೆಯಲ್ಲಿ ಅಳವಡಿಸ್ಕೊಂಡ್ರೆ ಆವಾಗ ನಮಗೆ ಲಾಭ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದು ಒಂದು ಪದ್ಧತಿ ಬಂದಾಯ್ತು. ಈಗ ಈ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಸುವಂತಹ ವಿಧಾನಗಳ ಬಗ್ಗೆ ಮಾತಾಡಿ. ಹಾ, ಮುಂದುವರೆದು ಹೇಳಬೇಕು ಅಂತಂದ್ರೆ ಒಂದು ಎರಡನೇ ಪದ್ಧತಿ ಏನು ಹೇಳ್ತೀವಿ ಅಂತಂದ್ರೆ ಮಣ್ಣಿನ ಏನು ಫಲವತ್ತತೆ. ಮಣ್ಣಿನ ಫಲವತ್ತತೆ ಇಲ್ಲ ಅಂದ್ರೆ ಗಿಡಗಳು ಬರೋದಿಲ್ಲ. ಹೌದು. ಇದು ಎಲ್ಲ ಒಂದು ಏನು ನಮ್ಮಲ್ಲಿನೂ ಹೌದು, ನಾವು ಒಳ್ಳೆಯ ಗುಣಗಳನ್ನ ಒಳ್ಳೆಯ ಪದ್ಧತಿಗಳನ್ನ ಅಥವಾ ಒಳ್ಳೆಯ ರೂಢಿಗಳನ್ನ ಬೆಳೆಸ್ಕೊಂಡ್ರೆ ಅಂತಂದ್ರೆ ನಮಗೆ ಯಶಸ್ವಿ ಆಗ್ತೀವಿ ಅಂತ. ಹೌದು. ಅದೇ ರೀತಿ ಮಣ್ಣಿನಲ್ಲಿನೂ ಸಹ ಒಳ್ಳೆಯ ಫಲವತ್ತತೆ ಇತ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಅಂತ. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಅಂದ್ರೆ ಹೇಗೆ? ಸುಮ್ಮನೆ ಒಣಭೂಮಿಯಲ್ಲಿ ಒಂದೆರಡು ವರ್ಷನೇ ಕಾಲಿ ಬಿಟ್ಟರೂ ಫಲವತ್ತತೆ ಆಗಿರುತ್ತೆ. ಹೌದು. ಆದರೆ ನಾವು ಇವತ್ತು ಹೆಚ್ಚಿನ ತೋಟಗಳಲ್ಲಿ ಹೆಚ್ಚಿನ ಗದ್ದೆಗಳಲ್ಲಿ ಪ್ರತಿ ವರ್ಷನೂ ಸಹ ಒಂದಲ್ಲ ಒಂದು ಬೆಳೆನ ಬೆಳೀತಾ ಇದ್ದೀವಿ. ಸೊ ಆವಾಗ ಅದರೋಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಬೆಳೆಗಳು ಹೀರ್ಕೊಂಡು ಬಿಡ್ತವೆ. ಸೊ ಮಣ್ಣಿನೊಳಗೆ ಏನು ಉಳಿಯೋದಿಲ್ಲ. ಸೊ ಮಣ್ಣಿನ ಪರೀಕ್ಷೆ ಮಾಡೋದು ಅದೆಲ್ಲ ಇದೆ, ಆ ಮಣ್ಣಿನ ಪರೀಕ್ಷೆ ಮಾಡಿದಾಗ ಇವೆಲ್ಲ ಗೊತ್ತಾಗ್ತವೆ. ಸೊ ಮಣ್ಣಿನ ಪರೀಕ್ಷೆ ಮಾಡಿದಂಥ ವಿಜ್ಞಾನಿಗಳು ಅಥವಾ ಏನು ಲೆಬೊರೇಟ್ರಿ ಅವರು ಹೇಳ್ಬೋದು, ಇದ್ರ ನೋಡ್ರಪ್ಪ ನಿಮ್ದು ಭಾಳ ವೀಕ್ ಆಗಿದೆ, ಇದು ಭಾಳ ಪೂವರ್ ಸಾಯ್ಲ್, ಇದ್ರೊಳಗೆ ಏನು ಬೇರೆ ಬೇರೆ ಬೆಳೆಗಳನ್ನ ಚೆನ್ನಾಗಿರೋದು ಚೆನ್ನಾಗಿ ಬರಲ್ಲ ಅಂತಂತಂದ್ರೆ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ವಿಧಾನಗಳು ಯಾವ್ಯಾವ್ದು ಅಂತಂದ್ರೆ, ಒಂದು ಕೆರೆ ಮಣ್ಣನ್ನ ಹಾಕ್ಬೋದು, ಗೋಡಿ ಮಣ್ಣು ಅಂತ ಹೇಳ್ತೀವಿ. ಕೆರೆಗಳಲ್ಲಿ ಮಳೆಗಾಲದಲ್ಲಿ ಹೋಗಿ ನಿಂತುವಂತಹ ಮಣ್ಣು, ಆ ಕೆರೆಗಳಲ್ಲಿ ಇರುವಂತಹ ಮಣ್ಣು ಒಂದು ಒಳ್ಳೆ ಫಲವತ್ತಾದಂತಹ ಮಣ್ಣು ಇರ್ತವೆ. ಆ ಮಣ್ಣನ್ನ ತಕೊಬಂದು ನಮ್ಮ ಗದ್ದೆಗಳಲ್ಲಿ ಹೊರಗಳಲ್ಲಿ ಬೀರ್ಬೋದು, ಹಾಕೋಬಹುದು. ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು, ದನಕರುಗಳನ್ನ ಸಾಕೋಬೇಕು, ದನಕರುಗಳು ಇರಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ಕೊಟ್ಟಿಗೆ ಗೊಬ್ಬರವನ್ನ ಶ್ರೀಮಂತಗೊಳಿಸಿ ಹಾಕ್ಬೋದು. ಶ್ರೀಮಂತಗೊಳಿಸೋದು ಅಂತಂದ್ರೆ ಅದ್ರ ಜೊತೆಗೆ ನೀವು ಟ್ರೈಕೋಡರ್ಮ ಬೇರೆ ಬೇರೆ ರೀತಿ ಸೂಕ್ಷ್ಮಣು ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಮಣ್ಣಿನಲ್ಲಿ ಏನು ಆರ್ಗಾನಿಕ್ ಕಾರ್ಬನ್ ಸಾವಯವ ಇಂಗಾಲದ

ಇವೆಲ್ಲ ಗೊಬ್ಬರನ ನಮ್ಮ ತೋಟದಲ್ಲಿ ನಮ್ಮ ಬೆಳೆಗಳ ಜೊತೆಗೇನೆ ಹಾಕೋಬಹುದು. ಅದನ್ನು ನೀವು ಮಣ್ಣಿನೊಳಗೆ ಸೇರಿಸ್ಕೊಂಡ್ರೆ ಆವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದನ್ನು ನೀವು ಇನ್ನೂ ಅದ್ರ ಬದಲಾಗಿ ಆಫ್ ಫಾರ್ಮ್ ಅಂತಂದ್ರೆ ನಮ್ಮ ತೋಟದಲ್ಲಿ ಯಾವುದೋ ಒಂದು ಕಾರ್ನರ್ನಲ್ಲಿ ಬಹಳಷ್ಟು ಕಲ್ಲಿದೆ, ಅದನ್ನು ಯಾವುದೇ ರೀತಿ ಕಲ್ಟಿವೇಷನ್ ಮಾಡೋಕ್ಕೆ ಬರಲ್ಲ, ಅಂಥ ಜಾಗದೊಳಗೆ ನೀವು ಸುಬಾಬುಲ್ಲು ಅಥವಾ ಈ ಮರಜಾತಿಯ ಮೇವಿನ ಬೆಳೆಗಳು, ಮೇವಿನ ಗಿಡಗಳನ್ನು ನೀವು ಹಾಕೋಬಹುದು. ಆವಾಗೇನು ನಿಮಗೆ ಕುರಿಗೋ ನಿಮ್ಮ ದನ ಹಸುಗಳಿಗೋ ಎಮ್ಮೆಗಳಿಗೋ ಅದನ್ನು ಮೇವಿನ ಬೆಳೆಯಾಗಿ ನೀವು ಉಪಯೋಗಿಸ್ಕೋಬೋದು. ಸೊ ಹೀಗೆ ನಿಮ್ಮ ಹೊಲದ ಒಳಗೆ ಹೊಸ, ಈಗ ಉದಾಹರಣೆಗೆ ಇನ್ನೊಂದು ನಾವು ನಿಮ್ಮ ಭಾಳಷ್ಟು ಜನ ನಮ್ಮವರಿಗೆ ವಿಶೇಷವಾಗಿ ನಮ್ಮ ಮಲೆನಾಡು ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಹೊರದ ಸುತ್ತ ನಾವು ಗೊಬ್ಬರದ ಗಿಡ ಹಾಕ್ತೀವಿ, ಗ್ರಿರಿಸಿಡಿಯಾ ಅಂತ ಹೇಳಿ. ಆ ಗ್ರಿರಿಸಿಡಿಯಾ ಅದು ಅದನ್ನು ಪ್ರತಿ ವರ್ಷನೂ ನೀವು ಕಟ್ ಮಾಡಿಕೊಂಡು ನಿಮ್ಮ ಭತ್ತದ ಗದ್ದೆ ಇದ್ರೆ ಗದ್ದೆ ಒಳಗೇನೆ ಹಾಕಿ ಕೊಳಿಸ್ಕೊಂಡು ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಉಪಯೋಗಿಸ್ಕೋಬೋದು. ಅದನ್ನು ನೀವು ಮೇವಾಗಿಯೂ ಸಹ ಉಪಯೋಗಿಸ್ಬೋದು, ಕೆಲವೊಂದು ಪ್ರಾಣಿಗಳು ತಿಂತವೆ. ಬೇಡ ನೀವು ಅದನ್ನು ಕೊಟ್ಟಿಗೆಗೆ ಹಾಕಿಬಿಟ್ಟು ಗೊಬ್ಬರ ಮಾಡಿಕೊಂಡು ನಿಮ್ಮ ತೋಟಗಳಿಗೆ ಹಾಕ್ತೀನಿ ಅಂತಂದ್ರೂ ಒಳ್ಳೆ ಗೊಬ್ಬರ. ಅದೇ ರೀತಿ ಹೊಂಗೆ ಮರ ಇರ್ಬೋದು, ಬೇರೆ ಬೇರೆ ಅಂದರೆ ಏನು ಗೊಬ್ಬರ ಜಾತಿ ಗಿಡಗಳನ್ನು ಸಹ ಹಾಕ್ಕೋಬೋದು, ಬೇವಿನ ಗಿಡಗಳನ್ನು ಹಾಕ್ಕೋಬೋದು. ನೀವು ಯಾಕೆ ಅದನ್ನು ನಾನು ಉಪಯೋಗಿಸ್ಕೋತೀನಿ ಅದರದ್ದು ಬೇವಿನ ಬೀಜದ ಕಷಾಯ ಮಾಡಿಬಿಟ್ಟು ಗಿಡಗಳ ಸಂರಕ್ಷಣೆಗೆ ಸಸ್ಯ ಸಂರಕ್ಷಣೆಗೆ ಉಪಯೋಗಿಸ್ಕೋತೀನಿ ಅಂತಂದರೆ ಬೇವಿನ ಗಿಡಗಳನ್ನು ಹಾಕ್ಕೋಬೋದು. ಯಾಕೆ ಎಲ್ಲಿ ಅಲ್ಲಿ ಕಲ್ಟಿವೇಷನ್ ಮಾಡೋಕ್ಕೆ ಬರಲ್ಲ, ಅದು ಯಾವುದೋ ಕಾರಣದಿಂದ ಅದೇನೋ ಅದು ಒಂದು ಕಾರ್ನರ್ನಲ್ಲಿ ಒಂದು ಏನೋ ಒಂದು 2 ಗುಂಟನೋ 5 ಗುಂಟನೋ 10 ಗುಂಟನೋ ಜಾಗದೊಳಗೆ ನೀವು ಟ್ರ್ಯಾಕ್ಟರ್ ಹೋಗಲ್ಲ, ನಿಮ್ಮದು ಯಾವುದೇ ರೀತಿ ಉಳುಮೆ ಮಾಡೋಕ್ಕಾಗಲ್ಲ, ಬೆಳೆ ಬರೋದಿಲ್ಲ ಅಂತಂದರೆ ಆ ಜಾಗದಲ್ಲಿ ನೀವು ಈ ರೀತಿಯ ಒಂದು ಚಟುವಟಿಕೆ ಮಾಡಿಕೊಂಡ್ರೆ ಅದನ್ನೂ ಒಂದು ಉಪಯೋಗಕ್ಕೆ ಬರುವಂಥ ಜಾಗ ಆಗುತ್ತೆ, ಜೊತೆಗೆ ನಿಮ್ಮ ಏನು ಕೃಷಿಗೂ ಸಹ ಅದರಿಂದ ಅನುಕೂಲ ಆಗುತ್ತೆ. 5 ಪದ್ಧತಿಗಳಲ್ಲಿ 5ನೇ ಪದ್ಧತಿ ಶೀಘ್ರ ಆದಾಯ ತರುವ ಚಟುವಟಿಕೆಗಳ ಪದ್ಧತಿ ಬಗ್ಗೆ ಮಾತಾಡಿ. ಹೌದು, ಇದು ಬಹಳ ಮುಖ್ಯ. ಇವತ್ತು ವಿಶೇಷವಾಗಿ ಯುವಕರು ಪ್ರತಿನಿತ್ಯ ನನ್ನ ಕಿಸೆಯಲ್ಲಿ ದುಡ್ಡಿರುವ ಎಷ್ಟು ದುಡ್ಡಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ ಪ್ರತಿನಿತ್ಯ. ಹೌದು, ಇವತ್ತು ನನ್ನ ಕೆಲಸ ಮುಗಿದಿದೆ, ನಂಗೆ ದುಡ್ಡು ಸಿಗಬೇಕು ಅಂತ ಅಂದ್ರೆ ಅವ್ರು ಏನು ವಿಚಾರ ಮಾಡ್ತಾರೆ, ಒಂದು ಆಳಾಗಿ ವಿಚಾರ ಮಾಡ್ತಾರೆ. ಈಗ ಯಾರ್ದಾದ್ರು ಮನೆ ತೋಟಕ್ಕೆ ಹೋಗಿ ನಾನು ಕೆಲಸ ಮಾಡಿದೆ ಅಂತಂದ್ರೆ ನಂಗೆ ಸಾಯಂಕಾಲ ಬರುವಾಗಲೂ ಅಥವಾ ಏನಿಲ್ಲ ಅಂತ ವಾರ ತುದಿಗಾದ್ರೂ ನನಗೊಂದು ಇಷ್ಟು ಅಂತ ಸಂಬಳ ಕೊಡ್ತಾರೆ ಅಂತೇಳಿ. ಆದರೆ ರೈತನಾಗಿ ನನಗೆ ಆ ರೀತಿ ಮಾಡೋಕ್ಕಾಗಲ್ಲ. ನಾನು ನನ್ನ ಹೊಲದಲ್ಲಿ ಏನೋ ಬೆಳೆ ಹಾಕಿರ್ತೀನಿ, ಆ ಬೆಳೆ ಅದರದ್ದು ಬೆಳೆ ಬರಬೇಕು ಅಂತಂದರೆ ಒಂದು 3 ತಿಂಗಳ ಕಾಯಬೇಕು, 4 ತಿಂಗಳ ಕಾಯಬೇಕು, ಅದು ಮಾರಾಟ ಆಗಬೇಕು, ಮಾರಾಟ ಆದಮೇಲೆ ದುಡ್ಡು ಸಿಗಬೇಕು ಅಂತಂದರೆ ಒಂದು 100 ರಿಂದ 120 ದಿವಸದವರೆಗೆ ವೇಟ್ ಮಾಡುವಂಥ ಸಂದರ್ಭ ಬರ್ತವೆ. ಸೊ ಅದು ಸುಸ್ಥಿರ ಅಲ್ಲ, ಅದು ಇವತ್ತಿನ ಯುವಕರಿಗೆ ಆಸಕ್ತಿದಾಯಕ ಅಲ್ಲ, ಅವ್ರಿಗೆ ಖುಷಿ ಕೊಡಲ್ಲ ಅದು. ಅದಕ್ಕೆ ಇದನ್ನ ಇದರ ಜೊತೆಗೆ ಸುಸ್ಥಿರ ಕೃಷಿಯಲ್ಲಿ ಅಥವಾ ಈ ಒಂದು ಏನು ವಿಧಾನಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಇದರ ಜೊತೆಗೆ ನೀವು ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳಿ ಅಂತ. ಉದಾಹರಣೆಗೆ ಕೋಳಿ ಸಾಕಣೆ. ಈಗ ಪ್ರತಿ ಯಾರಾದ್ರೂ ನಿಮ್ಮ ತೋಟ ಇರುತ್ತೆ, ನಿಮ್ಮ ಇದರ ಇರುತ್ತೆ, ಅದರೊಳ ಜೊತೆಗೆ ಒಂದು 50, 100, 200, 300 ಕೋಳಿ ಪ್ರತಿನಿತ್ಯ 50 ಮೊಟ್ಟೆ ಬಂದೇ ಬರುತ್ತೆ. ಹೌದು, ಮೊದಲನೇ ದಿನದಿಂದ ಬರದೇ ಇರ್ಬೋದು, ಒಂದು 2 ತಿಂಗಳು ಆದ್ಮೇಲೆ ಆದ್ರೂ ಸ್ಟಾರ್ಟ್ ಆದ್ಮೇಲೆ ಆದ್ರೂ ಹೌದು ಪ್ರತಿನಿತ್ಯ 50 ಮೊಟ್ಟೆ ನನಗೆ ಬರುತ್ತೆ. ನೋಡಿ ಪದ್ಧತಿ ಒಂದು ಪದ್ಧತಿನ ನಾವು 50 ಕೋಳಿ ಹಾಕೊಡ್ತೀನಿ, ಬೇಡ 100 ಕೋಳಿ ಹಾಕೊತೀನಿ. ಹೌದು, ಕೋಳಿ ಮಾರಾಟ ಮಾಡಿದ್ರು ದುಡ್ಡು ಬರೋದು ಸ್ವಲ್ಪ ಲೇಟ್ ಆಗಿ ಆಗ್ಬೋದು, ಅದ್ರ ಮೊಟ್ಟೆಯಿಂದ ಬರುತ್ತೆ. ನಾಡೋದು ನಾಟಿ ಕೋಳಿ. ಹೌದು, ಇವತ್ತು ಫ್ರೀ ರೇಂಜ್ ಪೋಲ್ಟ್ರಿ ಅಂತ ಹೇಳ್ತೀವಿ. ನಾಟಿ ಕೋಳಿಗೆ ವಿಶೇಷವಾಗಿ ಕೋಳಿ ಫಾರ್ಮ್ಗಳಲ್ಲಿ ಇರುವಂತಹ ಪದ್ಧತಿಗಳೇನು ಬೇಕಾಗಿಲ್ಲ. ಹೌದು, ಅದನ್ನು ಕೂಡ ಹಾಕ್ಲಿಕ್ಕೆ ಒಂದು ಜಾಗ, ಆಮೇಲೆ ಅದನ್ನ ಓಡಾಡಲಿಕ್ಕೆ ಬಿಡ್ಲಿಕ್ಕೆ ನಿಮ್ಮ ತೋಟಗಳಲ್ಲೇ ಓಡಾಡ್ಕೊಂಡು ತಿನ್ಕೊಂಡಿರ್ಬೋದು. ಹೌದು, 50 ಮೊಟ್ಟೆ ಅಂತಂದ್ರೂ ನಿಮ್ಗೆ 50 ಮೊಟ್ಟೆಗೆ ಹೆಚ್ಚು ಕಡಿಮೆ 8 ರಿಂದ 10 ರೂಪಾಯಿ ಇದೆ ನಾಟಿ ಕೋಳಿ ಮೊಟ್ಟೆಗಳಿಗೆ. ಹೌದು, ಅದನ್ನ ಯಾಕೆ ಮಾಡಬಾರ್ದು ಅಂತ. ಕುರಿ ಸಾಕಣೆ ಮಾಡ್ಬೋದು, ನಿಮ್ಗೆ ಯಾವ ಕುರಿ ಅಂತೂ ATM ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಯಾವಾಗ ಬೇಕೋ ಒಂದೆರಡು ಕುರಿನ ಮಾರಾಟ ಮಾಡ್ಬೋದು, ಒಂದು ಕುರಿನ ಮಾರಾಟ ಮಾಡ್ಕೋಬಹುದು, ಮಾರಾಟ ಮಾಡ್ಕೊಂಡು ನಿಮ್ಗೆ ದುಡ್ಡು ಸಿಗತ್ತೆ. ಹೌದು, ಅದೇ ರೀತಿ ನೀವು ದನಗಳ ಸಾಕಣೆ, ದನಗಳ ಜೊತೆಗೆ ಇಟ್ಕೊಂಡ್ರೆ ಹಾಲು ಪ್ರತಿನಿತ್ಯನೋ ಪ್ರತಿ ವಾರನೋ ನಿಮಗೆ ದುಡ್ಡು ಸಿಕ್ಬಿಡತ್ತೆ. ಮನೆಗಳಲ್ಲಿ ಊರುಗಳಲ್ಲೇ ಕೊಡ್ಬೋದು, ಹಾಲಿನಿಂದ ಬೇಕಾದ ಪದಾರ್ಥಗಳನ್ನ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ತುಪ್ಪ ಮಾಡ್ಬೋದು. ಇವು ಸಹ ಆದಾಯ ತರುವಂತಹ ಕೃಷಿ. ಇನ್ನೊಂದು ಕೃಷಿ ಚಟುವಟಿಕೆಗಳಲ್ಲಿ ತೋಟಗಾರಿಕೆ ಬೆಳೆಗಳು, ಹೂವಿನ ಬೇಸಾಯ ಮಾಡ್ಬೋದು. ಸಣ್ಣದೊಂದು ನಾನೊಂದು 5 ಗುಂಟೆ ಜಾಗದೊಳಗೆ ನನ್ನ ಹತ್ರ 1 ಎಕರೆ ಜಾಗ ಇದೆ, ಅದ್ರ 5 ಗುಂಟೆನ ಮಾತ್ರ ನಾನು ಕನಕಾಂಬರ ಬೆಳಿಲಿಕ್ಕೋ, ಮಲ್ಲಿಗೆ ಬೆಳಿಲಿಕ್ಕೋ, ಗುಲಾಬಿ ಬೆಳಿಲಿಕ್ಕೋ, ಸೇವಂತಿ ಬೆಳಿಲಿಕ್ಕೋ, ಚೆಂಡು ಹೂವು. ಈಗ ನೋಡಿ ಚೌತಿಯ ಗಣೇಶ ಚತುರ್ಥಿ ಬರ್ತಾ ಇದೆ. ಹೌದು, ಗಣೇಶ ಚತುರ್ಥಿ ಟೈಮ್ ನೊಳಗೆ ಮಾರ್ಕೆಟ್ ನಲ್ಲಿ ನಮಗೆ ಮ್ಯಾಚ್ ಆಗಬೇಕು ಅಂತಂದ್ರೆ ಈ ರೀತಿ ಹೂವುಗಳನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಹಾಕಿದ್ರೆ ಹೂವಿನಿಂದ ನಿಮ್ಗೆ ಆದಾಯ ಬರುತ್ತೆ. ಅದು ವರ್ಷದಾದ್ಯಂತ ಹೂವುಗಳ ಅವಶ್ಯಕತೆ ಇರುತ್ತೆ. ನೀವು ವರ್ಷದಾದ್ಯಂತ ನೀವು ನಿಮಗೆ ಬೇಕಾದ ಹಾಗೆ ಬೇರೆ ಬೇರೆ ಬೆಳೆಗಳು ಹೂವನ್ನ ನೀವು ಬೆಳೆಸ್ಕೋತ ಹೋಗ್ಬೋದು, ಬೆಳೆಸ್ಕೋತ ಪ್ಲಾನ್ ಮಾಡ್ಕೊಂಡು ಬೆಳೆಸ್ಕೋತ ಹೋದ್ರೆ ವರ್ಷ ಪೂರ್ತಿ ನಿಮ್ಗೆ ಆದಾಯ ಸಿಗುತ್ತೆ. ತರಕಾರಿ ಬೆಳಿಬಹುದು, ಕಿಚನ್ ಗಾರ್ಡನಿಂಗ್, ಸಣ್ಣ ಜಾಗ, ಪ್ರತಿನಿತ್ಯ ಇದನ್ನ ಜನರಿಗೆ ಇವತ್ತಂತೂ ತರಕಾರಿ ಬೇಕೇ ಬೇಕು ಅವಶ್ಯಕತೆ ಅದು ಅವಶ್ಯಕತೆ ಇದೆ. ಅದು ಸಾವಯವ ರೀತಿಯಲ್ಲಿ ಬೆಳೆದ್ರೆ ಇವತ್ತು ಜನ ಜಾಸ್ತಿ ದುಡ್ಡು ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ಹೌದು, ಹಾಗಾಗಿ ಸಾವಯವ ಪದ್ಧತಿಗಳನ್ನ

ಬನ್ನಿರೆ ಸೋಬನ್ನಿರೆ ಸೋಬನ ಬನ್ನಿರೆ ಮನವೇ ಜಂಗಮೋರ ನೇನಿ ಮನವೇ ಲಿಂಗ ಜಂಗಮೋರ ನೇನಿ ಮನವೇ ಜಂಗ ಸೋಬನ್ನಿರೆ ಸೋಬನ ಬನ್ನಿರೆ ಜಂಗಮೋರ ನೇನಿ ಮನೋಮಂಜನ ಗೋಡ ನಂಜುಂಡೇಶ್ವರ ನೇನಿ ಮನವೇ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುತ್ತದೆ.